ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಹಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ್ಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಂತರಗಂಗಿ ಗ್ರಾಮದ ರೈತರಾದ ಮಡಿವಾಳ ಹೂಗಾರವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಲಿಂಬೆ, ದಾಳಿಂಬೆ ಮತ್ತು ದ್ರಾಕ್ಷಿ, ಈ ಮೂರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ಮೂರು ಬೆಳೆಗಳ ಕುರಿತು ಒಂದಿಷ್ಟು ಇವರು ರೈತರಾಗಿದ್ದಾರೆ, ಅವರ ಅನುಭವ ಹೇಗಿದೆ, ಯಾಕಂದ್ರೆ ಮೊದಲಿನ ಹಿರಿಯರು ಮಾಡ್ತಾ ಇರೋದು ಒಂದು ಹಳೆಯ ಪದ್ಧತಿ, ಈಗಿನ ಯುವಕರು ಮಾಡ್ತಾ ಇರುವಂತ ಹೊಸ ಪದ್ಧತಿಗಳು ಏನಿದ್ದಾವೆ ಮತ್ತು ಇದರಲ್ಲಿ ಎಷ್ಟು ಲಾಭಾಂಶವನ್ನು ಮಾಡಿಕೊಂಡಿದ್ದಾರೆ ಅಂತ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಮಡಿವಾಳ ಹೂಗಾರ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? 7 ವರ್ಷದಿಂದ ಮಾಡ್ತಾ ಇದ್ದೇನೆ ಸರ್. ಮತ್ತೆ ಈಗ ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? PUC ತಕ ಸರ್. ಮತ್ತೆ ಶಿಕ್ಷಣವನ್ನು ಯಾಕೆ ತಾವು ಮುಂದುವರಿಸಲಿಲ್ಲ? ನಾವು ಕೃಷಿಯಲ್ಲಿ ಅವಲಂಬನೆ ಆಗಬೇಕಂತ ಬಿಟ್ಟಿದ್ದೆ ಸರ್. ಯಾಕಂದ್ರೆ ಈಗ ತಾವು ಹೇಳಿದ್ರೆ ನಾನು PUC ಶಿಕ್ಷಣವನ್ನು ನಿಲ್ಲಿಸಿ ಕೃಷಿಗೆ ಬಂದೆ ಅಂತೇಳಿ. ಕೃಷಿಯಲ್ಲಿ ಖುಷಿಯನ್ನ ಕಾಣಬೇಕಂತ ತಾವು ಕೃಷಿಗೆ ಬಂದವರು, ಹೌದಾ? ಈಗ ಕೃಷಿಯಲ್ಲಿ ಖುಷಿಯನ್ನ ಕಾಣಬೇಕು ಅಂತಂದ್ರೆ ಕೃಷಿಯಲ್ಲಿ ಖುಷಿ ಅಷ್ಟೊಂದು ಬೇಗ ಸಿಗೋದಿಲ್ಲ. ಮತ್ತೆ ಈಗ 8 ವರ್ಷದ ಅನುಭವದಲ್ಲಿ ತಾವು ಎಷ್ಟೊಂದು ಖುಷಿಯನ್ನ ಕಂಡಿದ್ದೀರಿ ಅಂತ ಒಂದೆರಡು ನಿಮಿಷದಲ್ಲಿ ಹೇಳ್ಬೋದಲ್ಲ? ಕಂಡಿದ್ದೀನಿ ಸರ್. ಕೃಷಿಯಲ್ಲಿ ತುಂಬಾ ಕಷ್ಟಪಟ್ಟು ಬೋರ್ ಹಾಕೊಂಡಿದ್ದೀನಿ ಸರ್. ಬೋರ್ ಹಾಕೊಂಡು ದಾಳಿಂಬ್ರಿಯನ್ನು ಬೆಳೆದಿದ್ದೀನಿ, ದ್ರಾಕ್ಷಿನೂ ಬೆಳೆದಿದ್ದೀನಿ, ನಿಂಬೆಯನ್ನು ಬೆಳೆದಿನಿ ಸರ್. ಒಳ್ಳೆ ಲಾಭ ಆಗಿದೆ ಸರ್, ದುಡಿಮೆಯಿಂದ ಲಾಭ ಆಗಿದೆ ಸರ್. ಅಂದ್ರೆ ಕೃಷಿಯ ಒಂದು ಕಷ್ಟ ಎಷ್ಟು ಇದೆ, ಅದು ಎಷ್ಟೊಂದು ಕಷ್ಟಪಟ್ಟಾಗ ನಮಗ ಖುಷಿ ಸಿಗ್ತದೆ ಅನ್ನೋದು ಅರ್ಥ ಆಗಿದೆ ಅಂತ ನಮಗನಿಸ್ತಾ ಇದೆ ತಾವು ಹೇಳೋ ಮಾತಿನಲ್ಲೇ. ಹಾಗಿತ್ತಂದ್ರೆ ತಾವು ಈಗ ಮೊದಲೇದಾಗಿ ಒಂದಿಷ್ಟು ಈ ಲಿಂಬೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ನಮಗೆ. ತಮ್ಮದು ಎಷ್ಟು ಎಕರೆ ಜಮೀನಿದೆ? ನಮ್ದು 4 ಎಕರೆ ಇದೆ ಸರ್. 2 ಎಕರೆ ಲಿಂಬೆಯನ್ನು ಮಾಡಿದ್ದೀನಿ ಸರ್. ಅದರಲ್ಲಿ 2 ಎಕರೆ ಲಿಂಬೆ ಮಾಡಿದ್ದೀರಿ. ಈ 2 ಎಕರೆ ಲಿಂಬೆ ಮಾಡಬೇಕಾದ್ರೆ ತಾವು 1 ಎಕರೆಗೆ ಎಷ್ಟು ಗಿಡಗಳನ್ನು ಹಚ್ಚಿದ್ದೀರಿ? 100 ಗಿಡಗಳು ಹಚ್ಚಿದ್ದೆ ಸರ್. 20 ಸೈಜ್ ಗಿಡಗಳು ಮಾಡಿದ್ದೆ ಸರ್. 100 ಲಿಂಬೆಗಳು ಅಂದ್ರೆ 20x20 20x20 ಮಾಡಿ 100 ಗಿಡಗಳನ್ನು ಹಚ್ಚಿದ್ದೀರಿ. ಇದು 1 ಎಕರೆಗೆ ಅಂದ್ರೆ 2 ಎಕರೆಗೆ 200 ಗಿಡಗಳು. 200 ಗಿಡಗಳಾದ್ರೆ ಈ ಲಿಂಬೆಯನ್ನ ತಾವು ಹಚ್ಚಬೇಕು ಅಂತಂದ್ರೆ ತಾವು ಎಲ್ಲಾದ್ರೂ ಈ ಕೃಷಿ ಸಂಶೋಧನಾ ಕೇಂದ್ರಕ್ಕಾಗ್ಲಿ ಅಲ್ಲೇನಾದ್ರೂ ಹೋಗಿ ತಿಂಗಳಿಗೊಮ್ಮೆ ಆಗ್ಲಿ ಅಥವಾ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅವರು 2 ದಿನ 3 ದಿನದ ತರಬೇತಿಯನ್ನು ಕೊಡ್ತಾ ಇರ್ತಾರೆ? ಅಥವಾ ಇಲ್ಲಿ ಒಂದು ಈಗ ಹೊಸದಾಗಿ ನಿಮಗೆ ಸಮೀಪ ಅಂದ್ರೆ ಇಂಡಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಆಗಿದೆ, ಅಲ್ಲೇನಾದ್ರೂ ಹೋಗಿ ತಾವು ತರಬೇತಿಯನ್ನು ಏನಾದರೂ ತಗೊಂಡಿದ್ದೀರಿ? ಬಾಗಲಕೋಟೆಗೆ ಹೋಗಿದ್ದೇವೆ ಸರ್, ಒಂದು 2010 ಸರ್. ಬಾಗಲಕೋಟೆಗೆ ಹೋಗಿ ಅದು ದ್ರಾಕ್ಷಿ ಬೆಳೆ ಬಗ್ಗೆನೂ ಮಾಹಿತಿ ಪಡ್ಕೊಂಡ್ಬಂದಿದ್ದೀವಿ ಸರ್. ಲಿಂಬೆ ಬಗ್ಗೆನೂ ಮಾಹಿತಿ ಪಡ್ಕೊಂಡ್ಬಂದಿದ್ದೇವೆ ಸರ್. HOL ಅಲ್ಲಿ ಹೇಳ್ಬೇಕಾದ್ರೆ ದಾಳಿಂಬೆ ಬಗ್ಗೆನೇ ಜಾಸ್ತಿ ಹೇಳಿದ್ದಾರೆ ಸರ್. ಅದು ಅವ್ರು ಯಾವ ಥರ ಹೇಳಿದಾರೆ ಆ ಥರ ಮಾಡಿದೆ ಸರ್. ನಮ್ಗೆ ಒಳ್ಳೆ ರಿಸಲ್ಟು ಬಂದಿದ್ದೆ, ಒಳ್ಳೆ ಬೆಳೆಯನ್ನು ಬೆಳೆದಿದೆ ಸರ್. ಒಳ್ಳೆ ಬೆಳೆಯನ್ನು ಬೆಳೆದಿನ ಅಂತ ಹೇಳಿದ್ರೆ, ಈಗ ಲಿಂಬೆ ಬಗ್ಗೆ ತಾವು ತರಬೇತಿ ತಗೊಂಡಾಗ, ಈಗ ನೀವು ಅಲ್ಲಿ ತರಬೇತಿ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಂದು ಯಾವ ರೀತಿ ನಾವು ಲಿಂಬೆ ಸಸಿಯನ್ನು ನಾಟಿ ಮಾಡಿದರೆ ನಾನು ಒಂದಿಷ್ಟು ಲಾಭಾಂಶವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಇತ್ತು, ಅವರು ತರಬೇತಿ ಕೊಟ್ಟ ನಂತರ ಅಥವಾ ನಿಮ್ಮ ಒಂದು ವಿಚಾರಕ್ಕೂ ಮತ್ತು ಅವರ ತರಬೇತಿ ಕೊಟ್ಟಂಥ ಅಲ್ಲಿ ತರಬೇತಿ ಪಡೆದಂಥ ಒಂದಿಷ್ಟು ವಿಷಯಗಳನ್ನು ನೀವು ಅವಲೋಕನ ಮಾಡಿದಾಗ ಏನು ನಿಮಗೆ ವ್ಯತ್ಯಾಸ ಕಂಡು ಬಂತು ಅಲ್ಲಿ? ವ್ಯತ್ಯಾಸ ಏನಿಲ್ಲ ಸರ್, ಅದು ಲಿಂಬೆ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈ ಸೈಜ್ 20x20 ಮಾಡ್ತೇವೆ ಸರ್, ಅದರಲ್ಲಿ ಡ್ರಿಪ್ ಯೂಸ್ ಮಾಡ್ತೇವೆ ಸರ್. ಮೊದಲು ಈ ಡ್ರಿಪ್ ಅಂದರೆ ಒಂದು ಎಳೆ ಮಾಡಿದ್ದೇವೆ ಸರ್ ಮೊದಲೇ, ಆಮೇಲೆ 3 ವರ್ಷದ ನಂತರ 2 ಎಳೆ ಮಾಡ್ಕೊಂಡೆ ಸರ್. ಆ ಥರ ಒಳ್ಳೆ ಮಡೆ ಮಾಡಿ ನೀರು ನಿಂದಿರಿಸುವಂಥ ವ್ಯವಸ್ಥೆ ಮಾಡಿದ್ದೆ ಸರ್. ನಾವು 3 ವರ್ಷಕ್ಕೆ ಡ್ಯಾಗ್ ಮಾಡೋಕ್ಕೆ ಚಲೋ ಮಾಡಿದ್ವಿ ಸರ್ ಅದು ಲಿಂಬೆ ಬೆಳೆ. ಅವರು ಬಾಗಲಕೋಟೆ ಮಾಹಿತಿ ಪ್ರಕಾರ ಮಾಡಿದ್ದೆ ಸರ್, ನಮ್ಮದು ಸ್ವಂತ ಮಾಹಿತಿ ಪ್ರಕಾರ ಮಾಡಿ ಕುರಿ ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಸರ್, ಎರೆಹುಳು ಸಿಸ್ಟಮ್ ಮಾಡಿವ್ರಿ ಸರ್. ಬಾಳೆ ಐತೆ ಸರ್ ಒಳಗೆ, 3 ವರ್ಷ ತನಕ ಒಳಗೆ ಬಾಳೆ ಮಾಡಿದ್ದೀನಿ ಸರ್. ಒಂದು 10 ಫೂಟ್ಲಿಂತ ಲೈನ್ 22 ಗಿಡ ನಡ್ಸೆಂಟ್ರ ಒಂದು ಲೈನ್ ಬಾಳೆ ಮಾಡಿದ್ದೇನೆ. ಆ ಸಪ್ಪೆಯನ್ನೆಲ್ಲ ಬಾಳೆ ಲಿಂಬೆ ಗಿಡಕ್ಕನ್ನು ಹಾಕಿದ್ದೀನಿ ಸರ್. ಅದೆಲ್ಲ ಎರೆಹುಳು ಗೊಬ್ಬರ ಬಿಟ್ಟು ಎರೆಹುಳಿಂತ ಗಿಡ ಅವಲಂಬನೆ ಆಗಿದೆ ಸರ್. ಒಳ್ಳೆ 3 ವರ್ಷದಲ್ಲಿ ಒಳ್ಳೆ ಫಲವತ್ತನ್ನು ಬೆಳ್ಕೊಂಡಿದ್ದೀನಿ ಸರ್ ನಾನು. ಅಂದ್ರೆ ಈಗ ಒಟ್ಟಾರೆ ತಾವು ಹೇಳೋ ಪ್ರಕಾರ ತಮ್ಮ ವಿಚಾರ ಮತ್ತು ತರಬೇತಿ ಪಡೆದಂತ ಒಂದು ಅನುಭವ ಎರಡು ಸೇರಿ ಇದರಲ್ಲಿ ಲಾಭಾಂಶವನ್ನ ಕಂಡುಕೊಂಡಿದ್ದಾರೆ, ತುಂಬಾ ಸಂತೋಷ. ಇನ್ನು ನಾವು ಈ ದಾಳಿಂಬೆ ಬೆಳೆಗೆ ಬರೋಣ. ಈ ದಾಳಿಂಬೆ ಬೆಳೆಯಲ್ಲಿ ಇದನ್ನ ಇದಕ್ಕಾದರೂ ಏನಾದರೂ ತರಬೇತಿ ಮತ್ತೆ ನಿಮ್ಮದೊಂದು ಏನಾದರೂ ವಿಚಾರ ಅಥವಾ ಇಲ್ಲಿ ನಿಮ್ಮ ಹೊಲದ ಸುತ್ತಮುತ್ತ ಇರುವಂತ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಹಿರಿಯರ ಅನುಭವವನ್ನ ತಾವು ಪಡೆದುಕೊಂಡು ಏನಾದರೂ ಬಿತ್ತನೆ ಮಾಡೋದು ಮತ್ತೆ ಅದಕ್ಕೆ ರೋಗ ಬರ್ತದೆ ದುಂಡಾಣು ಅಂಗಮಾರಿ ರೋಗ ಅಂತೇಳಿ, ಈ ದುಂಡಾಣು ಅಂಗಮಾರಿ ರೋಗ ಅಂತ ಬಂದಾಗ ಅದನ್ನ ಯಾವ ರೀತಿ ಕಾಪಾಡಬೇಕು, ಅದಕ್ಕೆ ಯಾವ ರೀತಿ ರಕ್ಷಣೆ ಮಾಡೋದು, ಇದನ್ನೆಲ್ಲ ಏನಾದರೂ ಮಾಡ್ಕೊಂಡಿದ್ದೀರಿ? ಮಾಡಿದ್ದೀನಿ ಸರ್. ಈಗ ದಾಳಿಂಬ್ರೆ ಬೆಳಿಬೇಕಾದ್ರೆ ಸರ್ ಎಲ್ಲರೂ ಮೆಥಡ್ ತಪ್ಪಿಸ್ತಾರೆ ಸರ್. ದಾಳಿಂಬ್ರೆ ಯಾವ ಸಿಸ್ಟಮ್ ಬೆಳಿಬೇಕಂದ್ರೆ ಸರ್, ಆಕ್ಚುಲಿ ಗುಡ್ಡಿದ್ದ ಪ್ರದೇಶದೊಳಗೆ ಒಳ್ಳೇದು ಸರ್. ಡಿಬ್ಬಿದ್ದ ಜಮೀನಲ್ಲಿ ನೀರಿನ ಸಂಗ್ರಹಣೆ ಆಗಬಾರ್ದು ಸರ್. ಅದು ಮಳೆ ಬಂದಗಳೇ ಅದು ಫಸ್ಟ್ ಅಗಿ ನಡೆಸ್ಬೇಕಾದ್ರೆ ಸರ್ ನೀರಿನ ಪ್ರಮಾಣತೆ ಕಮ್ಮಿ ಬಿಡ್ಬೇಕು ಸರ್. ಅದು ಕಮ್ಮಿ ಬಿಡದಂದ್ರೆ ಅವ ರೋಗಗಳು ಅವು ಕಂಟ್ಕೊಳ್ಳಲ್ಲ ಸರ್. ಒಟ್ಟು ಹೀಟ್ ಪ್ರದೇಶದೊಳಗೆ ಒಳ್ಳೇದು ಸರ್ ಅದು. ಹೀಗಾಗಿ ನಾವು ಬೆಳೆದಿದ್ದೇವೆ ಸರ್. ಫಸ್ಟೇ ಬೆಳೆಯನ್ನು 2-3 ಟನ್ ಬೆಳೆದೇವೆ ಸರ್. ಗಣೇಶ ನಮ್ಮದು ಈಗ 2ನೇ ವರ್ಷ 7 ಟನ್ ಆಗಿದೆ ಸರ್. ನಾವು ಬೆಂಗಳೂರು ಮಾಡ್ತಾ ಇದ್ದೀವಿ ಸರ್ ಮಾರ್ಕೆಟು. ಒಳ್ಳೆ ಬೆಳೆ ಬರುತ್ತೆ ಸರ್. ಅದು ನೀರಿನ ಮೆಥಡ್ ತಪ್ಪದ್ರೆ ರೋಗ ಜಾಸ್ತಿ ಬರುತ್ತೆ ಸರ್. ಮತ್ತೆ ಈಗ ದಾಳಿಂಬೆ ಸಸಿಯನ್ನು ನೆಡೋಕ್ಕಿಂತ ಮುಂಚೆ ನೆಡಬೇಕಾದ್ರೆ ಸುಮಾರು 1-2 ಫೂಟ್ ತೆಗ್ಗನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ರು. 2 ಫೂಟ್ ತೆಗೆದು ಸ್ವಲ್ಪ ನೀರು ಉಣಿಸಿ ಅದು ಡ್ರೈ ಆದ ನಂತರ ಸಸಿಯನ್ನು ನಾಟಿ ಮಾಡಬೇಕು ಅಂತ ವಿಜ್ಞಾನಿಗಳು ಹೇಳುವ ಒಂದು ಇದೊಂದು ಪದ್ಧತಿ. ತಾವು ಹೇಗೆ ಮಾಡಿದ್ರಿ? ನಾವು ಆ ಥರ ಏನು ಮಾಡಲಿ ಸರ್. ನಾವು ಡ್ರಿಪ್ ಮಾಡಿದೆ ಸರ್. 12 ಫೂಟ್ಲಿಂದ 12 ಫೂಟ್ ಅಂತರ ಮಾಡಿ ಡ್ರಿಪ್ ಮಾಡಿದೆ ಸರ್. ಡ್ರಿಪ್ ಮಾಡಿ ಎರೆಹುಳು ಗೊಬ್ಬರ ಹಾಕಿದೆ ಸರ್. ಕವಲಿ ಮಾಡಿ ಎರೆಹುಳು ಗೊಬ್ಬರ ಹಾಕಿ ಬೋದು ನಮ್ಮ ಸಿಸ್ಟಮ್ ಮಾಡಿ ಸರ್ ಮುಚ್ಚಿದೇವ್ರಿ. ಮುಚ್ಚಿ ಬೋದಿನ ಮ್ಯಾಗೆ ಅಗಿ ಹಚ್ಚಿದೇವ್ರಿ ಸರ್. ಅಗಿ ಹಚ್ಚಿ ಡ್ರಿಪ್ ಮಾಡಿ ಒಳ್ಳೆ ಬೆಳೆ ಅನ್ಬೋದು ಸರ್. ಅದಕ್ಕೆ ಆ ಥರ ನಾವು ತೆಗ್ಗಿಗೆ ನೋಡಿದ್ವಿ ಸರ್. ನಮ್ಮ ಸ್ವಲ್ಪ ಮಣ್ಣಿದ್ದ ಜಮೀನಿದೆ ಸರ್. ಅದು ಈಗ 9 ವರ್ಷ ಸರ್ ನಾನು ಬೆಳೆಯಕ್ಕೆ ದಾಳಿಂಬೆ. ಈಗ ತಾವು ಹೇಳಿದ್ರೆ ಈಗ ದಾಳಿಂಬೆಯಲ್ಲಿ ನಾನು ಒಂದು ಈ ರೀತಿ ಮಾಡಿ ಲಾಭಾಂಶವನ್ನು ಪಡ್ಕೊಂಡಿನಿ ಮತ್ತೆ ನಾನು ಬೆಂಗಳೂರಿನಲ್ಲಿ ಮಾರ್ಕೆಟಿಂಗ್ ಮಾಡ್ತೇನೆ ಅಂತ ಹೇಳಿ. ಈಗ ಬೆಂಗಳೂರಲ್ಲಿ ತಾವು ಮಾರ್ಕೆಟಿಂಗ್ ಮಾಡಿದ್ದಕ್ಕೂ ಇಲ್ಲಿ ಏನಾದರೂ ರೇಟ್ಗಳನ್ನು ತಾವು ಕೇಳ್ಕೊಂಡಿದ್ರೆ ಇಲ್ಲಿ ರೇಟ್ಗೂ ಅಲ್ಲಿ ರೇಟ್ಗೂ ಒಂದು ಏನೋ ವ್ಯತ್ಯಾಸವನ್ನು ಕಂಡುಕೊಂಡಿರ್ತಾವೆ ಸರ್? ಇಲ್ಲಿ ಕಾಯಿ ಮೆಚುರಿಟಿ ಇದ್ರೇನೆ ಬೆಂಗಳೂರ ರೇಟ್ ಹೈ ಕ್ವಾಲಿಟಿಗಳು ಮಾರ್ತ ಸರ್. ಮೆಚುರಿಟಿ ಇಲ್ಲ ಕಾಯಿ ಇಲ್ಲಿ ಕಡಿಮೆ ರೇಟ್ನಲ್ಲಿ ಮಾರ್ತ ಸರ್. ನಾವು ಹೈ ಕ್ವಾಲಿಟಿ ಇದ್ದ ಮಾಲ್ ಮೆಚುರಿಟಿ ಮಾಡಿ ಸರ್. ಒಂದು ಬಾಕ್ಸಿಗೆ 700-800 ತಕ 10 ಕೆಜಿ ಬಾಕ್ಸ್ ಸರ್. ಅಲ್ಲಿ ಒಳ್ಳೆ ರೇಟ್ ಸಿಗ್ತದೆ ಸರ್. ಮೆಚುರಿಟಿ ಮಾಲ್ ಇರಲಿಲ್ಲ ಸರ್ ಅದಕ್ಕೆ ಬೆಲೆನೇ ಇಲ್ಲ ಸರ್. ಅದು 10 ರೂಪಾಯಿ ಕಿಮ್ಮತ್ ಯಾರು ಮಾಡಂಗಿಲ್ಲ ಸರ್. ಅದು ಒಳ್ಳೆ ಸೈನಿಂಗ್ ಬೇಕು ಸರ್ ಅದಕ್ಕೆ. ಆಯ್ತು, ಈಗ ನೀವು ಗಣೇಶ ತಳಿಯನ್ನ ಬೆಳೀತಾರೆ ಅಂತ ಹೇಳಿದ್ರಿ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ದಾಳಿಂಬೆ ಗಿಡಕ್ಕೆ ಅದು ದುಂಡಾಣು ಅಂಗಮಾರಿ ರೋಗ ಬರ್ತದೆ ಅಂತ ಹೇಳಿದ್ರೆ, ಈಗ ಅದು ಗಾಳಿ ಮುಖಾಂತರ ಬರ್ತದೆ, ಈ ಗಾಳಿ ಮುಖಾಂತರ ಬರ್ತದೆ ಅನ್ನುವಂತ ಸಂದರ್ಭ ಇದ್ದಾಗ ತಾವು ತಮ್ಮ ಹೊಲದ ಸುತ್ತಲೂ ಏನಾದರೂ ರಕ್ಷಣೆಗೆ ಏನ್ ಮಾಡ್ಕೊಂಡಿದ್ದೀರಿ? ಗಾಳಿ ಮುಖಾಂತರ ಬರ್ತಂತ ವಿಜ್ಞಾನಿಗಳು ಹೇಳ್ತಾರೆ ಸರ್. ನಮ್ಮ ಪ್ರಕಾರ ಅದು ಮಳೆ ಜಾಸ್ತಿ ಬಂದಗಳೇ ಬರ್ತಂತ ಒಬ್ರು ಹೇಳ್ತಾರೆ ಸರ್. ನಮ್ಮ ಪ್ರಕಾರ ಅದು ಆ ಥರ ಆಗಲ್ಲ ಸರ್. ನೀರು ಒಂದು ಈ ಫಸ್ಟ್ನೇ ಗಿಡದಲ್ಲಿ ನೀರು ಕರೆಕ್ಟ್ವಾಗಿ ಬಿದ್ದರೆ ಲಾಸ್ಟ್ ಗಿಡಕ್ಕೂ ನೀರು ಕರೆಕ್ಟ್ ಅದೇ ರೀತಿನೇ ಬೀಳಬೇಕು. ಫಸ್ಟ್ನೇ ಬೆಳೆ ಅಂದರೆ ಸರ್ ಒಂದು ಸೈಜ್ ಎರಡರಿಂದ ಮೂರು ಗ್ರಾಮ್ ಕಾಯಿ ಇರುವಾಗ ಸರ್ ಅದು ಮಿನಿಮಮ್ ಒಂದು ಲೀಟ್ರ್ ನೀರು ಬೇಕು ಸರ್ ಗಿಡಕ್ಕೆ. ಹೆಚ್ಚಿಗೆ ನೀರಾದ್ರೆ ನಡೆಯಂಗಿಲ್ಲ ಸರ್, ಅದು ಹೆಚ್ಚಿಗೆ ನೀರಾದ್ರೆ ಅಂಡಾಣು ರೋಗಗಳು ಅಟ್ಕೊಂಡ್ಬಿಡ್ತಾವೆ ಸರ್. ನೀರಿನ ಪ್ರಮಾಣ ಹೆಚ್ಚತ್ತಾಯ್ತಾ ರೋಗ ಬೀಳಕ್ಕೆ ಚಾಲು ಸರ್. ಹೀಗಾಗಿ ನೀರಿನ ಸಮಾನತೆ ನೀರು ಉಣ್ಬೇಕು ಸರ್ ಗಿಡಗಳಿಗೆ. ಈ ಗಿಡದಲ್ಲಿ ಅಷ್ಟೇ ಬೀಳಬೇಕು, ಲಾಸ್ಟ್ ಗಿಡಕ್ಕೂ ಅಷ್ಟೇ ಬೀಳಬೇಕು. ಒಂದು ಪ್ರಸರವಾದ ನೀರಿದ್ರೇ ಸರ್ ಅದು ನಡೀತು. ಹಾಗಿತ್ತಂದ್ರೆ ಈಗ ಹೊಲದ ಸುತ್ತಲೂ ಕೆಲವೊಂದು ಈಗ ದಾಳಿಂಬೆ ಹಚ್ಚಿದಂಥ ರೈತರು ಈ ಚೌಕಚಿ ಗಿಡವನ್ನಾಗಲಿ ಅಥವಾ ಜೀಲಿಯನ್ನು ಹಚ್ತಾರೆ ಎತ್ತರವಾಗಿ, ಅಲ್ಲ ರಬ್ಬರ್ ಗಿಡಗಳನ್ನ ಹಚ್ತಾರೆ. ಆ ಥರ ಹಚ್ಚೋದ್ರಿಂದ ರಭಸವಾದ ಗಾಳಿ ಬರೋದಿಲ್ಲ, ಅಥವಾ ಈ ದುಂಡಾಣು ಅಂಗಮಾರಿ ರೋಗ ಕೀಟಗಳು ಏನು ಬರ್ತಾವಲ್ಲ ಅಲ್ಲೇ ಕ್ಯಾರ ರೋಗ ಅಂತ ಕರೀತಾರೆ, ಅದು ಅಲ್ಲೇ ಗಾಳಿಗೆ ತಟ್ಟಿ ನಮ್ಮ ಹೊಲವನ್ನು ಸಂರಕ್ಷಿಸಬಹುದು ಅಂತಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಏನು ಆಗ್ತಾರೆ ನೀನು ಸರ್, ಅದೇನು ಬೆಳಿಬೋದು ಸರ್, ಕಾಮನ್. ಅದು ನಾವು ಮೆಚುರಿಟಿ ಕರೆಕ್ಟ್ ಮಾಡೋಕೆ ಸರ್, ಅದಕ್ಕೆ ಪದ್ಧತಿ ಏನಿದೆ ಸರ್. ಫಸ್ಟ್ನೇ ಕಟಾವು ನಂತರ ಅದಕ್ಕೆ ಏನು ಹೊಡಿಬೇಕು ಎಣ್ಣೆ, ಫಸ್ಟ್ನೇ ನಾವು ತುತ್ತೆ ಸುಣ್ಣ ಅಂತ ಯೂಸ್ ಮಾಡ್ತೀವಿ ಸರ್, ಅದು ಹಾರ್ಡ್ ವರ್ಕ್ ಸರ್. ತುತ್ತೆ ಸುಣ್ಣ 2 ಗ್ರಾಮ್ ತುತ್ತೆ 1 ಗ್ರಾಮ್ ಸುಣ್ಣ ಅಂತ ಯೂಸ್ ಮಾಡ್ತೀವಿ ಸರ್. ಅದೆಲ್ಲ ಕಟ್ಟಿಂಗ್ ಆದಮೇಲೆ ಅದಕ್ಕೊಂದು ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಆದಮೇಲೆ ಆಮೇಲೆ ನೀರು ಬಿಡ್ತೀವಿ ಸರ್. ಫಸ್ಟಿಗೆ ಎತ್ತರಲ್ಲಿ ಮಾಡ್ತೀವಿ ಸರ್, ಆಮೇಲೆ ಬೋಡೋ ಅಂತ ಮಾಡಿ ಈ ಸಿಸ್ಟಮ್ ಮಾಡ್ಕೊಂಡು ಸರ್, ಆಮೇಲೆ ಮೂರಲ್ಲಿ ಬರುತ್ತೆ ಸರ್. ಮೂರಲ್ಲಿ ಬಂದಮೇಲೆ ಲಿವರ್ಸನ್ ಬಾಯಿಸ್ಟನ್ ಅಂತ ಮಾಡಿಕೊಂಡು ಸ್ಟಾಪ್ ಮಾಡ್ಕೋತೀವಿ ಸರ್. ಅದು ಸ್ಟಾಪ್ ಮಾಡ್ಕೊಂಡು ಹೇಳಿದಾಗ ಅದರೊಳಗೆ 10 ಮಿನಿಟ್ ನೀರು ಅಷ್ಟೇ ಬಿಡ್ತೀವಿ ಸರ್. ಆಮೇಲೆ ಮೂರಲ್ಲಿ ಮ್ಯಾಗ್ ಜಾಸ್ತಿ ಹೋಯ್ತಂದ್ರೆ ಅದು ಹೂ ಬಿಡಂಗಿಲ್ಲ ಸರ್ ಗಿಡ. ಮೂರಲ್ಲಿ ಸ್ಟಾಪ್ ಆದರೆ ಹೂ ಬರುತ್ತಾರೆ. ಆಮೇಲೆ ನೀರಿನ ನಿಮಿಟ್ ಸರ್, ಅದು ಕಾಯಿ ಲಾಸ್ಟ್ ಬೆಳವಣಿಗೆ 1 ಗಂಟೆ ಸರ್. 1 ಎಕರೆ ಒಳಗೆ 1 ಗಂಟೆ 5 HP ಮೋಟ್ರಲ್ಲಿ ಸರ್ ಕಾಯಿ ಲಾಸ್ಟ್ ಮೂಮೆಂಟ್ನಲ್ಲಿ ಕಟಾವು ಮಾಡ್ತೀವಿ ಸರ್. ಕಾಯಿ ಒಂದು ತಾಸು ನೀರು ಬಿಟ್ರೆ ಸಕ್ಸಸ್ ಆಗಿ ಸರ್. ಈಗ 2 ತಾಸು ಒಂದು ಕಾಯಿ 200 ಗ್ರಾಮ್ ಇರ್ತಲ್ಲ ಸರ್, ಅವಾಗ ಒಂದೇಳೆ ಮಿಸ್ಟ್ ಆಗಿ 2-3 ತಾಸು ನೀರು ಹೋಯ್ತಾನೆ ಸರ್, ಅದು ಹೆಚ್ಚುವಲ್ ಫೀಲ್ ಆಗ್ತದೆ ಸರ್ ಕೂಡ. ಅದ್ರ ಪ್ರಕಾರ ಆಗಿ ಅದು ಆ ಥರ ಏನು ಮಾಡಿದ್ರು ಸರ್, ಬೆಳಿಬೋದು ನಾವು. ನೀರಿನೊಳಗೆ ಐತೆ ನೋಡಿ ಸರ್ ಅಷ್ಟು. ಅಂದರೆ ತಮ್ಮ ಅನುಭವ ಪ್ರಕಾರ ನೀರನ್ನು ನಾವು ಎಷ್ಟು ಕಡಿಮೆ ಬಿಡ್ತೇವೆ ಮತ್ತು ಸಮವಾಗಿ ಎಲ್ಲ ಪ್ರತಿ ಗಿಡಕ್ಕೂ ಸಮನಾಗಿ ನಾವು ನೀರು ಬಿಟ್ಟರೆ ಮಾತ್ರ ನಾವು ದಾಳಿಂಬೆ ಬೆಳೆಯಲ್ಲಿ ನಾವು ಲಾಭಾಂಶವನ್ನು ಪಡ್ಕೊಳ್ಬೋದು ಅಂತೀರಿ. ಈಗ ತಾವು ಬೆಂಗಳೂರಿಗೆ ಇಲ್ಲಿಂದ ನೀವೇ ಕಳಿಸ್ತೀರಾ ಅಥವಾ ಅಲ್ಲಿಂದ ಸರ್? 10 kg ಬಾಕ್ಸ್ ಮಾಡ್ತೇವೆ ಸರ್. ಬಿಜಾಪುರಲ್ಲಿ ಬಾಕ್ಸ್ ತರ್ತೇವ್ರಿ, FMC ಬಾಕ್ಸ್ ಸಿಗುತ್ತೆ. ಅದು ಬಾಕ್ಸ್ ಸಿಸ್ಟಮ್ A ಕ್ವಾಲಿಟಿ, B ಕ್ವಾಲಿಟಿ, C ಕ್ವಾಲಿಟಿ, ಈ ಥರ 3-4 ಕ್ವಾಲಿಟಿಗಳು ಮಾಡ್ತೀವಿ ಸರ್. ಆ ಕ್ವಾಲಿಟಿಯಲ್ಲೇ ನಾವು ಟ್ರಾನ್ಸ್ಪೋರ್ಟ್ ಗಾಡಿಗೆ ಹಾಕ್ಬೋದು ಸರ್. ಈಗಾಗಲೇ ಮಾಲ್ ಜಾಸ್ತಿ ಹೊಂಟಿದ್ರೆ ಒಂದು ಗಾಡಿ ಬುಕ್ ಮಾಡಿ ಹೋಗ್ಬೋದು ಸರ್, ಅಲ್ಲಿ ಒಳ್ಳೆ ರೇಟ್ ಸಿಗ್ತದೆ ಸರ್. ಅಲ್ಲಿ ಬೆಂಗಳೂರಲ್ಲಿ ಸರ್? ಬೆಂಗಳೂರಲ್ಲಿ ಎಲ್ಲಿ ಮಾರಾಟ ಮಾಡ್ತೀರಿ ನೀವು? ಹೊಸೂರು ಮಾರ್ಕೆಟ್ ಸರ್. ಹೊಸೂರು ಮಾರ್ಕೆಟಲ್ಲಿ ಮಾಡ್ತಾರೆ. ಮತ್ತೆ ಅಲ್ಲಿ KR ಮಾರ್ಕೆಟ್ ಅಂತ ಇದೆ, ಮತ್ತೆ ಅಲ್ಲಿ ಯಶವಂತಪುರದಲ್ಲಿ ಒಂದು ದೊಡ್ಡ APMC ಇದೆ. ನಮಗೆ ಅಲ್ಲಿ ವಿಜಯಪುರ ನಗರಕ್ಕೆ ಅಂತಂದ್ರೆ ಫಸ್ಟ್ ನಮಗೆ ಸಿಗೋದೇ ಯಶವಂತಪುರ APMC. ಮತ್ತೆ ತಾವು ಅಲ್ಲೇ ಹೋಗ್ತೇನೆ ಅಂತಂದ್ರೆ ಇಲ್ಲಿ ಏನಾದರೂ ಪ್ರಯತ್ನ ಮಾಡಿದಿರಾ? ಪ್ರಯತ್ನ ಮಾಡಿದೀನಿ ಸರ್. ಅಲ್ಲಿ ಒಂದು 200 ಬಾಕ್ಸ್ ಕಳಿಸಿದ್ದೆ ಸರ್, ಯಶವಂತಪುರ ಮಾರ್ಕೆಟ್ ಅಲ್ಲಿ 200 ಬಾಕ್ಸ್. ಅಲ್ಲಿಗೆ 200 ರೂಪಾಯಿ ಮಾರ್ಕೆಟ್ ವ್ಯತ್ಯಾಸ ಸರ್. ನಮ್ಗೆ ಹಣ್ಣು ಎಲ್ಲ ಒಂದೇ ಸರ್. A ಕ್ವಾಲಿಟಿ ಮಾಲಿಗೆ 200 ರೂಪಾಯಿ ಕಮ್ಮಿ ಸರ್. ಅಲ್ಲಿ ಹೊಸಕೂರಲ್ಲಿ 200 ರೂಪಾಯಿ ಜಾಸ್ತಿ ಮಾಡ್ರಿ ಸರ್. ಇಲ್ಲಿಗೆ ಅಲ್ಲಿ ಕೇಳಿದ್ರೆ ಮಾಲ್ ಸರಿಯಿಲ್ಲ ಅಂತ ಇವ್ರು ಹೇಳಿದ್ರು ಸರ್. ಅವ್ರು ಒಳ್ಳೆ ಮಾಲ್ ಇದೆ ಅಂತ ಸರ್. ಹಿಂಗಾಗಿ ಅಲ್ಲಿದಲ್ಲೇ ಸರಿಯಿಲ್ಲ ಸರ್ ಮಾರ್ಕೆಟ್. ಈಗ ನಮ್ಗೆ ಒಳ್ಳೆ ರೇಟನ್ನು ಹಚ್ಚಿಕೊಡ್ತಾರೆ ಸರ್ ನಮ್ಮ ಮಾಲ್ಗೆ ಹೊಸೂರಲ್ಲಿ. ಅದಕ್ಕೆ ತಾವು ಹೊಸೂರು ಒಂದು ಮಾರುಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ತುಂಬ ಸಂತೋಷ. ಇನ್ನು ನಾವು ದ್ರಾಕ್ಷಿ ಬೆಳೆಯನಿಗೆ ಬರೋಣ. ಈ ದ್ರಾಕ್ಷಿ ಬೆಳೆಯಲ್ಲಿ ತಾವು ದ್ರಾಕ್ಷಿ ಬೆಳೆ ಎಷ್ಟು ಎಕರೆ ಮಾಡಿದ್ದೀರಿ? 1.5 ಎಕರೆ. ಮತ್ತೆ ಅದಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ನಾವು ಥಾಮ್ಸನ್ ಅಂತ ಯೂಸ್ ಮಾಡಿದ್ದೀವಿ ಸರ್. ಥಾಮ್ಸನ್ ಅಂತ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಈಗ ಎಷ್ಟು ವರ್ಷದಿಂದ ಈ ಥಾಮ್ಸನ್ ಬೆಳೆಯನ್ನು ಬೆಳೀತಾ ಇದ್ದೀರಿ ಸರ್? ಇದು 2ನೇ ಬೆಳೆ ಸರ್. 1ನೇ ಬೆಳೆ ಕಟಾವ್ ಆಗಿದೆ, ಇದು 2ನೇ ಬೆಳೆ. ಈ ಸದ ಕಡ್ಡಿ ರೆಡಿ ಮ್ಯಾಚುರಲ್ ಆಗಿ ನಿಂತಿದೆ ಸರ್. ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇದಕ್ಕೆ ಎಷ್ಟು ಎಕರೆ ಮೀಸಲಿಟ್ಟಿದ್ದೀರಿ? ಇದಕ್ಕೆ ಒಟ್ಟು 4 ಎದಕ್ಕೆ ಸರ್? ದ್ರಾಕ್ಷಿಗೆ ಎಷ್ಟು ಎಕರೆದಲ್ಲಿ ಬೆಳೀತಾ ಇದ್ದೀರಿ ಈಗ? ಇದು 1.5 ಎಕರೆಯಲ್ಲಿ ಸರ್ ಬೆಳೆಯಂತ. 1.5 ಎಕರೆದಲ್ಲಿ ಬೆಳೀತಾ ಇದ್ದಾರೆ. 1.5 ಎಕರೆಯಲ್ಲಿ ಥಾಮ್ಸನ್ ಅನ್ನ ಈಗ 2ನೇ ಬಾರಿ ಬೆಳೀತಾ ಇದ್ದಾರೆ. 2ನೇ ಬಾರಿ ಬೆಳಿಬೇಕಾದ್ರೆ ಇನ್ನೊಂದು ಇದು ಬರುತ್ತೆ, ಡಾಗ್ರೇಜ್ ಅಂತ ಒಂದು ತಳಿ ಬರ್ತದೆ. ಡಾಗ್ರೇಜ್ ತಳಿಯನ್ನ ನೀವು ಒಮ್ಮೆ ಹಚ್ಚಿದ್ರೆ, ಸಸಿ ನಾಟಿ ಮಾಡಿದ್ರೆ ಸುಮಾರು 10 ವರ್ಷಗಳವರೆಗೆ ಬೆಳಿಬಹುದು ಅಂತ ಕೆಲವೊಂದು ಬೆಳೆದ ರೈತರ ಅಭಿಪ್ರಾಯ ಇದು. ಈಗ ತಾವು ಥಾಮ್ಸನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಒಮ್ಮೆ ನೀವು ನಾಟಿ ಮಾಡಿದ ನಂತರ ಎಷ್ಟು ವರ್ಷಗಳವರೆಗೆ ಬೆಳಿಬಹುದು? ನಮ್ಮ ಪ್ರಕಾರ ಸರ್ ಅದು ನಾವು 15-20 ವರ್ಷ ತನಕ ನಮ್ಮ ಜಮೀನಲ್ಲಿ ಬೆಳಿಬೋದು ಅಂತ ಅನುಮತಿ ಪಡಿತೀನಿ ಸರ್. ಹಾಗಿತ್ತಂದ್ರೆ ಈಗ 1.5 ವರ್ಷದಲ್ಲಿ ಸುಮಾರು 1.5 ಎಕರೆಗೆ ಈಗ 1 ಬಾರಿ ಬೆಳೆಯನ್ನು ತಕೊಂಡಿದ್ದೀರಿ. ಎಷ್ಟು ತಕೊಂಡಿದ್ದೀರಿ? ಯಾವ ರೀತಿ ಅದನ್ನ ಮಣುಕ ಮಾಡಿದಿರೋ ಅಥವಾ ಅದನ್ನ ಡೈರೆಕ್ಟ್ ಆಗಿ ದ್ರಾಕ್ಷಿಯನ್ನೇ ತಾವು ಮಾರಾಟ ಮಾಡಿದ್ರೆ ಹೇಗೆ ಮಾಡಿದೀನಿ ಸರ್? ಒಳ್ಳೆ ರೀತಿ ಮನುಕ್ ಒಳ್ಳೆ ರೀತಿ ಕಾಯಿ ಬಂದ ಸರ್, ಅದಕ್ಕೆ ಮನುಕ್ ಮಾಡಿದ್ದೇನೆ, ಒಳ್ಳೆ ರೇಟ್ ಸಿಕ್ಕಿದೆ ಸರ್. ಮಣುಕವನ್ನು ಯಾವ ಒಂದು ರೇಟ್ದಲ್ಲಿ ಮಾರಾಟ ಮಾಡಿದಿರಿ ತಾವು? 205 ರೂಪಾಯಿ ಸಿಕ್ಕಿದೆ ಸರ್ ಎ ಕ್ವಾಲಿಟಿ ಮಾಲನ್ನು. ಅದು ನಾವು ಬಿಜಾಪುರದಲ್ಲೇ ಮಾರಿದ್ದೀವಿ ಸರ್. ವಿಜಯಪುರ ನಗರದಲ್ಲೇ ಮಾರಾಟ ಮಾಡಿದ್ರಿ ಎ ಕ್ವಾಲಿಟಿ ಮಾಲ್? ಮತ್ತೆ ಅದರಲ್ಲಿ ಏನಾದರೂ ಎ ಕ್ವಾಲಿಟಿ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿ ಅಂತ ಈ ಥರ ಏನಾದರೂ? 4 ಕ್ವಾಲಿಟಿ ಅದರಲ್ಲಿ ಎ ಕ್ವಾಲಿಟಿಗೆ 205 ರೂಪಾಯಿ ಮಾರುತ್ತೆ ಸರ್. ಬಿ ಕ್ವಾಲಿಟಿಲಿಂದ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ 20 ರೂಪಾಯಿ ಡಿಫ್ರೆನ್ಸ್ ಮಾಡ್ಕೊಂತ ಹೋಗುತ್ತೆ ಸರ್. ಎವರೇಜ್ ನಮಗೆ 190 ರೂಪಾಯಿ ಬರುತ್ತೆ ಸರ್. ಅಂದ್ರೆ 4 ತರ ವಿಭಾಗ ಮಾಡಿದಾಗ 190 ರೂಪಾಯಿವರೆಗೆ ಬರುತ್ತೆ ಅಂತೀರಿ. ಮತ್ತೆ ಈಗ ಇದಕ್ಕೇನಾದ್ರೂ ಕೀಟಗಳ ತೊಂದರೆ ಏನಾದ್ರೂ ಇದ್ರೆ ಮತ್ತೆ ಇದನ್ನ ಯಾವ ರೀತಿ ತಾವು ಕಂಟ್ರೋಲ್ ಮಾಡ್ತೀರಿ? ಮಾಡ್ಬೋದು ಸರ್. ಈಗ ನಾವು ಚಾಟ್ನಿ ಮುಖಾಂತರ ಮಳೆ ಬಂದ್ರೆ ಸರ್ ಫಸ್ಟ್ ಹೂವು ಗರ್ಭ ಆಗ್ತದೆ ಸರ್. ಹೂ ಬರುತ್ತೆ ಅಲ್ಲ, ಹೂ ಬರೋ ಟೈಮ್ದಲ್ಲಿ ಮಳೆ ತುಂಬ ಸ್ವಲ್ಪ ಕಾಡ್ತಪ್ಪ ಅಂದ್ರೆ ಸ್ವಲ್ಪ ಬೆಳೆ ಇಳುವರಿ ಕಮ್ಮಿ ಬರುತ್ತೆ ಸರ್. ಅದರಲ್ಲಿ ನಾವು ಒಳ್ಳೆ ತರ ಎಣ್ಣೆಗಳಿದ್ದೇವೆ ಸರ್, ಚಲೋ ಚಲೋ ಕಂಪನಿಗಳು ಇರ್ತಾರೆ ಎಣ್ಣೆ, ಆ ಎಣ್ಣೆಯನ್ನು ಯೂಸ್ ಮಾಡೋಕೆ ಸರ್ ಸಾಯಂಕಾಲ ಬೆಳಗ್ಗೆ ಹೊಡೆಯಬೇಕು ಸರ್ ಎಣ್ಣೆ, ಅದರಲ್ಲಿಂದ ರೋಗ ಕಡಿಮೆ ಹಾಕೋಬಹುದು ಸರ್. ಈಗ ನೀವು ಎಣ್ಣೆಯನ್ನೆಲ್ಲ ಹೊಡಿಬೇಕು ಅಂತೀರಿ, ಅಂದ್ರೆ ಕೀಟನಾಶಕವನ್ನು ಹೊಡಿಬೇಕಂತೀರಿ. ಈ ಕೀಟನಾಶಕವನ್ನು ಹೊಡಿಬೇಕಾದ್ರೆ ವಿಜ್ಞಾನಿಗಳದ್ದು ಏನಾದರೂ ಒಂದು ಅಭಿಪ್ರಾಯವನ್ನು ಏನಾದರೂ ತಗೋತೀರಾ? ಅಥವಾ ಅವ್ರ ಗಮನಕ್ಕೆ ಮೊಬೈಲ್ನಲ್ಲಿ ಫೋಟೋ ತೆಗೆದು ವಾಟ್ಸಪ್ ಮುಖಾಂತರ ಕಳಿಸ್ತಾ ಇರ್ತಾರೆ ಕೆಲವೊಂದು ರೈತರು, ಅದಕ್ಕೆ ನೀವು ಯಾವ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ? ನಾವು ಇಲ್ಲಿ ಮೊಬೈಲ್ನಲ್ಲಿ ಒಂದು ಆ್ಯಪ್ಸ್ ಇದೆ ಸರ್, ಅದು ಕೃಷಿ ದರ್ಶನ್ ಅಂತೇಳಿ ಆ್ಯಪ್ಸ್ ಇದೆ ಸರ್. ಆ ಬಾಟ್ಲಿ ಬ್ಯಾಗ್ ನಂಬರ್ಗಳು ಇರ್ತದೆ ಸರ್, ಆ ನಂಬರ್ ಇದರಲ್ಲಿ ಮೆಜಾರಿಟಿ ಮಾಡಿದ್ರೆ ಎಷ್ಟು ML ಎಷ್ಟು ಗ್ರಾಮು ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಯೂಸ್ ಮಾಡ್ಬೇಕಂತ ಬರುತ್ತೆ ಸರ್, ಎಷ್ಟು ಸ್ಪೀಡ್ ಆಗಿ ಎಣ್ಣೆ ಹೊಡಿಬೇಕು, ಎಷ್ಟು ಸ್ಲೋ ಆಗಿ ಹೊಡಿಬೇಕು ಅಂತ ಬರ್ತದೆ ಸರ್. ಆ ಥರ ನಾವು ಯೂಸ್ ಮಾಡ್ತಾ ಇದ್ದೇವೆ ಸರ್. ಅದು ಆ್ಯಪ್ ಹೆಸರು ಏನು ಹೇಳ್ತಾರೆ? ಅದು ಕೃಷಿ ದರ್ಶನ್ ಅಂತ ಒಂದಿತ್ತು ಸರ್ ನಮ್ದ್ರಾಗೆ, ಆಮೇಲೆ ಬಾಗಲಕೋಟೆ ಹೋಗಿದ್ದೆ ಸರ್, ಅವರೊಂದು ಪುಸ್ತಕ ರೀತಿಯಾಗಿ ನಮ್ಗೆ ಕೊಟ್ಟಿದ್ರು ಸರ್, ಆ ಪ್ರಕಾರ ಯೂಸ್ ಮಾಡ್ತಾ ಇದ್ದೇವೆ ಸರ್. ಅದರಲ್ಲಿ ಕರೆಕ್ಟ್ವಾಗಿ ಯೂಸ್ ಮಾಡಿದ್ರೆ ಬೆಳಿಬೋದು ಸರ್ ನಾವು. ಈಗ ಅದೇ ಪ್ರಕಾರ ಬೆಳೆದು ತಾವು ಒಟ್ಟಾರೆ ಎಷ್ಟು ಟನ್ ಮಣುಕವನ್ನು ಮಾರಾಟ ಮಾಡಿದ್ರಿ? ಫಸ್ಟ್ನೇ ಬಾರಿಗೆ 1.5 ಟನ್ ಬೆಳೆದಿನಿ ಸರ್ ನಾ 1.5 ಎಕರೆದಲ್ಲಿ ಫಸ್ಟ್ನೇ ಬಾರಿಗೆ ಬೆಳೆದಿನಿ ಸರ್. ಈಗ 2ನೇ ಬಾರಿಗೆ ಎಷ್ಟಾಗುತ್ತೆ ಗೊತ್ತಾಗಲ್ಲ ಸರ್. ಅಂದ್ರೆ ಈಗ ತಮ್ಮ ಒಂದು ಈಗ ಮೇಂಟೈನ್ ಮಾಡಿದ ಪ್ರಕಾರ ಅಂದಾಜು ಈ ವರ್ಷ ಅದಕ್ಕಿಂತ ಹೆಚ್ಚಾಗಬಹುದು ಅನಿಸ್ತದೆ ನಿಮ್ಗೆ? 2 ಟನ್ ಹೆಚ್ಚು ಬರೋದು ಸರ್, 5 ಟನ್ ತನಕ ಬೆಳಿಬೋದು ಸರ್. 5 ಟನ್ ತನಕ? ಯಾಕಂದ್ರೆ ಇಷ್ಟೊಂದೆಲ್ಲ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಷ್ಟೊಂದು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ತಮ್ಮ ಮುಂದಿನ ಯೋಜನೆ ಏನಿದೆ? ಮುಂದಿನ ಯೋಜನೆ ಏನಿದೆ ಸರ್, ಮತ್ತೆ ಈಗ ಹೊಲ ತೊಗೊಂಡಿದ್ದಾರೆ ಸರ್, ಮತ್ತೆ ದ್ರಾಕ್ಷಿ ಬೆಳಿಬೇಕಂತೆ ನಮ್ಮ ಉದ್ದೇಶ ಸರ್. ಒಟ್ಟು ದ್ರಾಕ್ಷಿ ಒಳಗೆ ನಾವು ಮೆಸರು ಆಗ್ಬೇಕು ಅಂತ ನಮ್ಮ ಆದೇಶ ಸರ್. ಈಗ ನೋಡಿ, ಯಾಕಂದ್ರೆ ಈಗ ನೀವು ಹೇಳೋ ಪ್ರಕಾರನೇ ಗೊತ್ತಾಗತ್ತೆ, ಈ ಲಿಂಬೆ, ದಾಳಿಂಬೆ ಮತ್ತು ದ್ರಾಕ್ಷಿಯಲ್ಲಿ ತಾವು ಇನ್ನೊಂದು ಹೊಲವನ್ನು ತೆಗೆದುಕೊಂಡಿರಿ ಅಂದ್ರೆ ಇದರ ಲಾಭಾಂಶವನ್ನು ಪಡ್ಕೊಂಡಿರಿ ಅಂತ ಅರ್ಥ ಆಗತ್ತೆ. ಅಂದ್ರೆ ಕೃಷಿಗೆ ತಾವು ಸಾಕ್ಷಿಯಾಗಿದ್ದೀರಿ, ಕೃಷಿಗೆ ದ್ರಾಕ್ಷಿ ಬೆಳೆಯನ್ನು ಬೆಳೆದು ಸಾಕ್ಷಿಯಾಗಿದ್ದೀರಿ. ಸರ್ ಟೈಮ್ ಎಷ್ಟು ಮಾಡ್ಬೋದು ಸರ್? ಅದು ಒಂದು ವೇಳೆ ಅದಕ್ಕೆ ಏನು ಕರೆಕ್ಟ್ ಆಗಿ ಟೈಮ್ ಪ್ರಕಾರ ಏನು ಕೆಲಸ ಮಾಡೋಕೆ ಮಾಡಬೇಕು ಸರ್, ಅದು ಟೈಮ್ ಏನು ಮಾಡಿದ್ರೆ ಸಾಧ್ಯ ಆಗಲ್ಲ ಸರ್. ಅಂದ್ರೆ ತಾವು ಹೇಳೋ ಪ್ರಕಾರ ಇಂದಿನ ಯುವಕರಿಗೆ, ತಾವು ಯುವಕರಿದ್ದೀರಿ, ಇಂದಿನ ಯುವಕರಿಗೆ ತಾವು ಕೃಷಿಯಲ್ಲಿ ದ್ರಾಕ್ಷಿಯನ್ನು ಬೆಳೆದು ಸಾಕ್ಷಿಯಾದವರು ಎಂದ್ರೆ ಇವತ್ತಿನ ಯುವಕರಿಗೆ, ಇಂದಿನ ಯುವಕರಿಗೆ ಯಾಕಂದ್ರೆ ಕೃಷಿ ಅಂದ್ರೆ ನಮಗೆ ಬೇಡ, ಕೃಷಿಯಲ್ಲಿ ಲಾಭಾಂಶ ಕಡಿಮೆ, ಆದಷ್ಟು ನಮ್ಗೆ ಹಾನಿನೇ ಆಗುತ್ತೆ ಹೊರತು ಲಾಭಾಂಶ ಕಡಿಮೆ ಆಗುತ್ತೆ, ಆದಷ್ಟು ನಮಗೆ ಲಾಭ ಆಗೋದಿಲ್ಲ ಅನ್ನುವಂತ ಒಂದು ಮನೋಭಾವನೆ ಈಗಿನ ಒಂದು ಯುವಕರಲ್ಲಿ ನಾವು ನೀವು ಕಾಣ್ತಾ ಇರ್ತೀವಿ. ಅಂತ ಯುವಕರಿಗೆ ತಾವು ಏನ್ ಹೇಳ್ತೀರಿ? ಕೃಷಿಯಲ್ಲಿ ಲಾಭ ಇಲ್ಲಂತ ಮಂದಿಗೆ ಏನು ಹೇಳ್ಬೇಕಪ್ಪ ಅಂದ್ರೆ ಅವ್ರು ಮೂರ್ಖತನ ಸರ್. ಮಂದಿ ಬೆಳೀತಾರಂತೇಳಿ ನಾವು ಬೆಳಿಬೋದು? ಅದು ಸಾಧನೆ ಮಾಡ್ಬೇಕು ಸರ್, ದುಡಿಬೇಕು ನಾವು, ಬೆಳಿಬೇಕಂತ ಸಾಧನೆ ಮಾಡ್ಬೇಕು. ಎಲ್ಲರೂ 300 ರೂಪಾಯಿ ಕೊಡ್ತಾರೆ, ದುಡಿತಾರೆ ಸರ್, ಆರಾಮಿರ್ತೀವಿ ಒಂದು ಜೀವನ, ಅದು ಎಷ್ಟು ದಿನ ಪುರಟಾಗ ಸರ್. ನಾವು ಸಾಧನೆ ಮಾಡ್ಬೇಕು ಕೃಷಿಯಲ್ಲಿ ಅಂದ್ರೆ ಶ್ರಮ ಪಟ್ಟು ದುಡಿಲೇಬೇಕು, ಬೆಳೆ ಬೆಳೀತೀವಿ ಸರ್. ಸ್ವಲ್ಪ ಖರ್ಚು ಆಗ್ತದೆ ಸರ್, ಖರ್ಚು ಮಾಡ್ಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಮಾಡಿ ಒಳ್ಳೆ ಪರ್ಸೆಂಟೇಜ್ ಒಳಗೆ ಸಾಲ ಕೊಡ್ತಾರೆ ಸರ್. ಮಾಡ್ಕೊಂಡು ಮಾಡ್ಕೊಂಡು ಒಳ್ಳೆ ರೀತಿ ಮಿನಿಮಮ್ ನಾನು 4 ಎಕರೆದಲ್ಲಿ 100,000 ರೂಪಾಯಿ ಇನ್ಕಮ್ ಮಾಡ್ತಾ ಇದ್ದೀನಿ ಸರ್. 100,000 ರೂಪಾಯಿಲಿ ಕೊಡ್ತಾರೆ ಸರ್, BSc ಮುಗಿದವ್ರು 1,00,000 ರೂಪಾಯಿ ಪಗಾರ ಪೇಮೆಂಟ್ ಇಲ್ಲ ಸರ್. 3ರಿಂದ 4 ಗಂಟೆ ಕೆಲಸ ಮಾಡ್ತೀವಿ ಸರ್ ನಾವು, 4 ಗಂಟೆ ಕೆಲಸ ಮಾಡೋದ್ರಿಂದ ನಾವು ಆಮೇಲೆ ನಮ್ಮ ಕೆಲಸ ಬೇರೆ ಮಾಡ್ಕೋಬಹುದು ಸರ್. ಅದು ಅಂದ್ರೆ ತಾವು ಹೇಳೋ ಪ್ರಕಾರ ಒಂದು ಸರ್ಕಾರ ಕೊಡೋ ಸಂಬಳಕ್ಕಿಂತನೂ ತಾವು ಜಾಸ್ತಿ ಆದಾಯವನ್ನು ಪಡೆದುಕೊಂಡವರು, ತುಂಬಾ ಸಂತೋಷ. ಯಾಕಂದ್ರೆ ಇಷ್ಟೊಂದು ಯುವಕರಾಗಿ ಇಂದಿನ ಒಂದು ಯುವಕರಿಗೆ ತಾವು ಬೆಳೆದಂತ ಒಂದು ಲಿಂಬೆ, ದ್ರಾಕ್ಷಿ ಮತ್ತು ದಾಳಿಂಬೆ ಇದು ಒಂದು ಮಾದರಿಯಾಗಿರಲಿ, ಮತ್ತು ತಮ್ಮದು ಒಂದಿಷ್ಟು ಇನ್ನೂ ಭೂಮಿ ತಾಯಿ ನಿಮಗೆ ಜಾಸ್ತಿ ಲಾಭಾಂಶ ಬರುವಾಗ ಕರುಣಿಸಲಿ ಅಂತ ನಾವು ಹೇಳಿ ನಮಗೆ ಈ ವಿಜಯಪುರ ಆಕಾಶವಾಣಿಗೆ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಮಡಿವಾಳ ಹೂಗಾರವ್ರೆ

ದಶರಥ ನೃಪಾಲಂಗ ಹಿರಿತನು ದದಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ ದಶರಥ ನೃಪಾಲಂಗ ದಶರಥ ನೃಪಾಲಂಗ ಹಿರಿತನು ದದಾನಾಗಿ ವಿಖ್ಯಾತ ಮುನಿ ಪ್ರಿಯ ಶಿಷ್ಯತಾನಾಗಿ ರಾಮ ರಾಮ ಲಕ್ಷ್ಮಣನೊಡನೆ ಕಾನನಗೆ ಐತನದು ವಿಕಟ ಧನುವನ ಕೊಂದು ಪೊರೆದಲ್ಯನದು ರಾಮ ಅನುಜ ಲಕ್ಷ್ಮಣನೊಡನೆ ಕಾನನಗೆ ಐತನದು ಅನುಜ ಲಕ್ಷ್ಮಣನೊಡನೆ ಕಾನನಗೆ ಐತನದು ವಿಕಟ ಧನುಜರ ಕೊಂದು ಪುರಮಟ್ಟು ಶಿವಧನುವ ಮುರಿತಿಟ್ಟು ಮಿಥಿಲೆಯೋಳ್ ಪುರಮಟ್ಟು ಶಿವಧನುವ ಮುರಿತಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪೊರಚು ಗರ್ವವ ಸುಟ್ಟು ರಾಮ ಮಿಥಿಲೆಯೋಳ್ ಪುರಮಟ್ಟು ಶಿವಧನುವ ಮುರಿದಿಟ್ಟು ಮೈ ಕಿಲಿಗೆ ಕರ ಕೊಟ್ಟು ಪರಜು ಗರ್ವವ ಸುತ್ತ ನಮ್ಮ ರಾಮ ರಾಮ ಪಿತೃವಾಕ್ಯವಸಲಿದೆ ಸತಿ ಅನುಜ ಸಹಕರಿದೆ ಪಿತೃವಾಕ್ಯವಸಲಿದೆ ಪಿತೃವಾಕ್ಯವಸಲಿದೆ ಸತಿ ಅನುಜ ಸಹಕರಿದೆ ವನವನದಿ ಪರಿತಪಿದೆ ಪಂಚವಟಿಯೋ ನೆಲೆದೆ ನಮ್ಮ ರಾಮ ಪಿತೃವಾಕ್ಯವಸಲಿದೆ ಸತಿ ಅನುಜ ಸಹಕರಿದೆ ವನವನದಿ ಪರಿತಪಿದೆ ಪಂಚವಟಿಯೋ ನೆಲೆದೆ ರಾಮ ರಾಮ ಶೂರ್ಪನಕ ಭಂಗದಲ್ಲಿ ಸ್ವರ್ಣ ಮೃಗ ಸಂದಿಯಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡುಬಳಲಿ ರಾಮ ರಾಮ ಶೂರ್ಪನಕ ಭಂಗದಲ್ಲಿ ಶೂರ್ಪನಕ